ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಋಷವ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ತುಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಮುಂದೆ ಹೂವ ತುಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸು ಗಂಪು ತೂಸಿ ಜೀವ ಕಳೆಯ ತರುತ್ತಿದೆ ದೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸು ಗಂಪು ತೂಸಿ ಜೀವ ಕಳೆಯ ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಋಷವ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಸೋತು ಜುಮ್ಮನೆ ಮಾಮರವು ಹೋತು ಕಾಮಕ್ಕಾಗಿ ಸಾಗಿದೆ ಸಮ್ಮನೆ ಬಾಣಕ್ಕೆ ಸೋತು ಜುಮ್ಮನೆ ಮಾಮರವು ಹೋತು ಕಾಮಕ್ಕಾಗಿ ಸಾಗಿದೆ ತುಗ್ಗಿ ತುಗ್ಗಿ ತುಗ್ಗಿ ಎಂದು ಸಿಗ್ಗ ಗಿಳಿಯ ಸಾಲು ಸಾಲು ತೋರಣ ತೊಲು ಕೋದಿದೆ ಎಂದು ಸಿಗ್ಗ ಗಿಳಿಯ ಸಾಲು ಸಾಲು ತೋರಣದೊಳು ಕೋದಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಋಷವ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಕೊಂದು ಹೊಸತು ಜನ್ಮ ಹರುಷ ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕೆ ವರುಷ ಕೊಂದು ಹೊಸತು ಜನ್ಮ ಹರುಷ ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದ ಚೇತಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದ ಚೇತಕೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಋಷವ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗಾದಿ ಮರಳಿ ಬರುತ್ತಿದೆ ಯುಗಾದಿ ಮರಳಿ ಬರುತ್ತಿದೆ ನೋಡ ಮಲಕ ಹಬ್ಬ ಕಾಲಾಗ ಐತಿ ಆಮೇಲೆ ಈ ಯುಗಾದಿ ಅಂದ್ಕೊಂಡು ಮಾವಿನಕಾಯಿ ನೆನಪಾಕಾವು ಬೇವು ನೆನಪಾಕೈತಿ ಬೆಲ್ಲ ನೆನಪಾಕೈತಿ ಅಲ್ವೇ ನೀವೊಂದ್ಸರಿ ಹೇಳ್ತಿದ್ದೆ ನೋಡು ಬೇವು ಬೆಲ್ಲ ನಮ್ಮ ಜೀವಕ್ಕೆ ಅಂದ್ರೆ ಜೀವನಕ್ಕೆ ಹೆಂಗ್ ಸಂಬಂಧ ಐತಿ ಅಂತ ಹೇಳಿ ಇನ್ನೊಂದ್ಸರಿ ಹೇಳ್ಬೇ ನೋಡ್ ನಿನ್ಗ ನಾನು ಕಥೆ ಹೇಳ್ದಂಗ ಹೇಳ್ಬೇಕು ನಿಂಗ ಹಂಗೆ ನಿಲ್ಕೊಂಡ ನೋಡ ಕಲ್ಲವ್ವ ಅಂತ ನೋಡ್ ಕಲ್ಲವ್ವ ಜೀವನ ಅಂದ್ರ ಸಿಹಿ ಕಹಿ ಸುಖ ದುಃಖ ಏರ್ ಇಳಿತ ಇವೆಲ್ಲಾ ಕೂಡಿರ್ತಾವ ಜೀವನದಾಗ ಹಂಗ ಮನುಷ್ಯ ನೋಡು ಸುಖ ಬಂತಂದ್ರ ಹಿಗ್ಬಾರ್ದು ದುಃಖ ಬಂತಂದ್ರ ಕೂಗಬಾರ್ದು ಒಂದು ಸರಿ ಸಮ ಆಗಿ ನಾವು ನೋಡ್ಕೊಂಡು ಹೋಗ್ಬೇಕು ಈಗ ಬೇವು ಅನ್ನೋದು ಕಹಿ ದುಃಖ ಬ್ಯಾಸರ ಇದನ್ನ ಸೂಚಿಸಿದ್ರ ಬೆಲ್ಲ ಅನ್ನೋದು ಸುಖ ಸವಿ ಸಿಹಿ ಇದನ್ನ ಸೂಚಿಸ್ತದೆ ಹಂಗ ಅನ್ಕೊಂಡ ಮಲ್ಲವ ಬರೀ ಬೇವು ತಿನ್ಲಿಕ್ಕಾದಿತ್ತೇನ? ಆಗುದಿಲ್ಲ. ಮತ್ ಬರೀ ಬೆಲ್ಲ ತಿನ್ಲಿಕ್ಕಾದಿತ್ತೇನ? ಅದು ಆಗುದಿಲ್ಲ. ಅಂದ್ರ ನೀ ಹೆಂಗ್ ಹೇಳಿದ್ ಗೊತ್ತೈತೇನ? ಈಗ ಬರೇ ನೀನು ಬೇವು ತಿಂದಿ ಅಂದ್ರ ಬೆಲ್ಲದ ರುಚಿ ಗುರ್ತಾಕೈತೆ. ಬರೇ ಬೆಲ್ಲ ತಿಂದೆ ಅಂದ್ರ ಬಾಯಿ ಶವಿಯಾಗಿ ಕಹಿ ಇರ್ತೈತಲ್ಲ, ಅದು ನಿನಗ ತಡ್ಕೊಳಕ್ ಆಗುದಿಲ್ಲ. ಅದಕ್ಕೆ ನೀ ಅಂತಿರ್ತಿ ನೋಡು, ದೇವ್ರು ಇವನ್ನೆಲ್ಲ ದೇವ್ರೆ ಅನ್ನವಯವ್ವ, ನಾವು ಪ್ರಕೃತಿ ಅಂತೀವಿ, ನೀವು ದೇವರು ಅಂತೀರಿ, ಏನ ಅನ್ನು? ಈ ಒಂದು ಪ್ರಕೃತಿ ನಮಗ ಇವನ್ನೆಲ್ಲ ಹಬ್ಬ ಹುಣ್ಣಿಮೆ ಇವೆಲ್ಲ ನಮ್ಮ ಒಂದು ಜೀವನಕ್ಕ ಆಧಾರ ಇರ್ಲಿ ಅಂತಾನೆ ಮಾಡ್ಯಾನೇನೋ ಅನಿಸ್ತೈತಿ. ಹೌದು ಅಲ್ಲ ಮಲ್ಲವ್ವ, ಈಗ ನೋಡ ಜನವರಿ 1ನೇ ತಾರೀಕು ಬಂದ ಕೂಡಲೇ ಅಯ್ಯ ಹೊಸ ವರ್ಷ ಬಂತ ಮಲ್ಲವ್ವ, ಹೊಸ ವರ್ಷದ ಶುಭಾಶಯ ಅಂತ ನೀನ ಬಂದು ಹೇಳಿದ್ದಿ. ಆದ್ರ ನಮ್ಮ ಹೊಸ ವರ್ಷ ಶುರು ಆಗುದು ಯುಗಾದಿಗೆ. ಯವ್ವ ಅದಕ್ಕ ಈ ಸಲ ಹೇಳಿಲ್ಲವ ಯವ್ವ, ನೀ ಬೈತಿ ಅಂತ ಹೇಳಿ ಈಗ ಹೇಳ ಮತ್ತ ಹೇಳೋಣಂತಲ್ಲ, ನಿನಗೆ ಹೇಳ್ತೀನಿ ಮತ್ ನಮ್ಮ ಹಳ್ಳಿಗೆ ಹೇಳ್ತಿ, ಯಾರಿಗೆ ಹೇಳ್ತೀನಿ? ಯುಗಾದಿ ಹಬ್ಬದ್ದು ಹೊಸ ವರ್ಷದ ಶುಭಾಶಯ ಅಂತ ಹೇಳ್ತೀನಿ. ಹ್ಮ್, ನಮ್ಮ ನಿಂಗವ್ಗ ಆಕಿ ಊರ್ ಹೊರಗಿದ್ದಾಳಲ್ಲ ನಮ್ ಸುಂದ್ರಿ, ಅಯ್ಯ ಸುಂದ್ರವ್ ಬರ್ತಾಳಂತ, ಆಕಿನೂ ಬರಾಕತ್ತಾಳ. ಅದಕ್ಕ ಸುಂದ್ರವ್ಗೂ ನಾವು ಯುಗಾದಿ ಹಬ್ಬದ ಶುಭಾಶಯ ಹೇಳೇ ಬಿಡೋಣ. ಹೌದು ಅದಿಲ್ ಮತ್ತ ಅಲ್ವೇ ಹಬ್ಬದ ಹಾಡು ಕೇಳಿಸ್ತೇನೆ ನಮಗ. ಕೇಳದೇನು ಮತ್ತ ಕೇಳಿಬಿಡೋಣ ಬಾ. ಅಲ್ಲ ತಗೋ ಹಿಡಿ, ಇದನ್ ಮಾವಿನಕಾಯಿ ಉಪ್ಪ ಹಿಡಿ, ಇದನ್ ತಗೊಂಡ್ ತಿನ್ಕೋತ ಕೇಳೋಣಂತ. ಚೈತ್ರದ ಹಾಡಿಗೆ ನನ್ನ ದನಿಯೂ ಕೂಡಿದೆ. ಸರಿ ಪಮ ಗಂಗವರಿ ಸಸಕ್ತಿ, ಸರಿ ನಮ ಗಂಗಮಗ ಸಸ್ವದ ಸಕ್ತಿ, ಸರಿ ಪಮದ. ಅದೇ ಮರ ಅದೇ ನೆಲ ಬೇರುಗಳು ಹಳೆಯರೇ, ಆದರೇನು ತೋಡುವ ಹೂವು ಹೊಸ ಜೀವಾಯ ಚೈತ್ರದ ಹಾಡಿಗೆ ನನ್ನ ದನಿಯು ಕೂಡಿದೆ ಹಳೆ ಪಲ್ಲವಿಯಾದರೂ ಅನು ಪಲ್ಲವಿ ಹೊಸದಿದೆ ಹೊಸ ಚೈತ್ರದ ಹಾಡಿಗೆ ನನ್ನ ದನಿಯು ಕೂಡಿದೆ ನೋಡ ಕಲವ ಹಾಡು ಕೇಳ್ಬೇಕು ಅಂತಂದಿದ್ದೆ ಅದಕ್ಕೆ ಒಂದು ಹಾಡು ಕೇಳಿಸಿದ್ ನಿನ್ಗ ಈಗ ನೋಡ ಈ ಯುಗಾದಿ ಅಂದ ಕೂಡಲೇ ನಂಗೆ ಏನಪ್ಪ ಆಕೈತಿ ಅಂದ್ರ ಸಣ್ಣವ್ರಿದ್ದಾಗ ಹೊಸ ಹೊಸ ಅರ್ಬಿ ತಗೊಂಡು ಹಾಕೊಂಡ ಬೇವು ಬೆಲ್ಲ ತಿಂದ ಸಂಜಿಕ ಗುಡಿ ಮುಂದೆ ಹೋಗಿ ಪುರಾಣ ಕೇಳಕ್ ಹೋಗ್ತಿದ್ವಿ ಪಂಚಾಂಗ ಓದ್ತಿದ್ರ ಹೊಸ ವರ್ಷದೇನೋ ಓದ್ತಿದ್ ನೀ ಹೇಳ್ಕೊಂಡು ಹೇಳ್ಕೊಂಡು ಹೋಗಿದ್ಯಲ್ವ ಯವ್ವ ನಮಗರೇ ಕೆಲವೊಂದು ಅವು ಸಂಕೂತರ ಸಂಸ್ಕೃತದ ಶಬ್ದ ತಿಳಿಯೋದೇ ಇಲ್ಲ ಅಂದ್ರೆ ನೀ ಮನೆಗೆ ಬಂದ ಎಷ್ಟು ಚಂದ ಚಂದ ಹೇಳ್ತಿದ್ರು ಗೊತ್ತೇನಲ್ಲಿ ಮತ್ತ ಪಂಚಾಂಗ ಶ್ರವಣ ಮಾಡಿ ಮನೆಗೆ ಬರುದ ಮತ್ತೆ ಹಿರಿಯರಿಗೆಲ್ಲರಿಗೂ ನಮಸ್ಕಾರ ಮಾಡುದು ಹೌದು ಭಯವ ಯುಗಾದಿ ಮರುದಿವಸ ನೆನಪಿಲ್ಲ ನಿಂಗ ವರ್ಷದ ತೊಡಕ ಅಂತೇಳಿ ಮೂನಯ್ಯವ ಒಟ್ಟು ಜಗಳಾಡಬಾರ್ದು ಕಣ್ಣೀರು ಹಾಕಬಾರ್ದು ಕೆಟ್ಟ ಕೆಟ್ಟದ್ ಮಾತಾಡಬಾರ್ದು ಯವ್ವ ಒಂದ ಎರಡು ಮನ್ಯಾಗ ಹಿರಿಯರು ಏನ್ ಹೇಳ್ತಿದ್ರು ವಾಯವ್ವ ಎಷ್ಟಿತ್ತ ಹೌದು ಹೌದು ಈಗ ನಾವು ಹೇಳ್ತೀವಿ ಬಿಡು ನೆನಪಿಟ್ಟುಕೊಂಡು ಅಲ್ಲ ಮತ್ ಇನ್ನೊಂದೇನ್ ಗೊತ್ತೇನು ಕಲ್ಲವ್ವ ನೀ ಹಿಂಗ ತೋಟ ಗದ್ದಿ ಅಡ್ಡಾಡಕಿನ ಬಿಡ ನೀನು ನಮ್ಗತ್ತೆ ಏನ್ ಮನ್ಯಾಗ ಕೂಡು ಹೆಣ್ಮಗಳೆಲ್ಲ ಹಿಂಗ ನೀನ್ ತೋಟ ಗದ್ದಿ ಅಡ್ಡಾಡ್ದಾಗ ನೋಡು ಇಷ್ಟು ದಿವಸ ಗಿಡ ಎಲ್ಲ ಬೊಳಂಬಟ್ಟಾಗಿತ್ತು ಹೂನ್ ಬೇ ಈಗ ನೋಡಿ ಅಷ್ಟು ಚಂದ ಹಸಿರು ಹಸಿರು ಹಸಿರಾಗಿ ನಳಸ್ತಾವ ಕೋಗಿಲೆ ಮುಂಜಾನೆ ಏನ್ ಚಂದ ಕೂಗ್ತೈತಿ ಹೌದು ವಾಯವ್ವ ಆಮೇಲೆ ಅದು ಹೆಂಗ ಅನಿಸ್ತೈತಿ ಗುರ್ತೈತೇನ ಮಾವಿನ ಚಿಗರ್ ಬಿಟ್ಟು ತಿಂದ ಮೇಲೆನ ಕೋಗಿಲೆ ಒದರಾಕತ್ತೇನೋ ಅನಿಸ್ತೈತಿ ನೋಡ ಪ್ರಕೃತಿ ಅನ್ನೋದು ನೋಡ ಹಂಗಾಗಿನ ಮತ್ತ ಯುಗಾದಿ ಅಂದ್ರ ಒಂದು ನಮ್ಮ ವರ್ಷದ ಮೊದಲ ಹಬ್ಬ ಖುಷಿ ಹಬ್ಬ ಇದು ಹೌದು ಈ ಯುಗಾದಿ ಬಗ್ಗೆ ಅಣ್ಣ ನಾಗೇಶ್ ನಾಯ್ಕ ಎಷ್ಟು ಚಂದ ಹೇಳ್ಯಾರಡಿವೆ ಭಾರತ ಹಳ್ಳಿಗಳ ದೇಶ ಹಬ್ಬಗಳ ಆಚರಣೆ ಅಂದರೆ ಕೇಳಬೇಕೆ ವಯಸ್ಸಿನ ಕಟ್ಟುಪಾಡುಗಳಿಲ್ಲದೆ ಲಿಂಗಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡಿ ಹಬ್ಬಗಳನ್ನು ಆಚರಿಸುವ ಪರಿಪಾಠ ಭಾರತೀಯ ಪರಂಪರೆಯಲ್ಲಿ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಭಾರತದ ಬಹಳಷ್ಟು ಧಾರ್ಮಿಕ ಹಬ್ಬಗಳಲ್ಲಿ ಪ್ರಾಮುಖ್ಯತೆ ತನ್ನದೇ ಆದ ವೈಶಿಷ್ಟ್ಯತೆ ಪಡೆದುಕೊಂಡಿರುವ ಹಬ್ಬವೆಂದರೆ ಯುಗಾದಿ ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ವರ್ಷದ ಮೊದಲ ತಿಂಗಳಾದ ಜನವರಿಯನ್ನು ಹೊಸ ವರ್ಷದ ಪ್ರಾರಂಭ ಎಂದು ಸಡಗರದಿಂದ ಆಚರಿಸುವುದನ್ನು ನಾವು ಕಾಣುತ್ತೇವೆ ಆದರೆ ಕನ್ನಡಿಗರಿಗೆ ಹೊಸ ವರ್ಷವೆಂದರೆ ಅದರಲ್ಲೂ ವ್ಯವಸಾಯವನ್ನು ಅವಲಂಬಿಸಿರುವ ಗ್ರಾಮೀಣ ಪ್ರದೇಶದ ಜನರಿಗೆ ಹೊಸ ವರ್ಷದ ಪ್ರಾರಂಭವೇ ಚಾಂದ್ರಮಾನ ಯುಗಾದಿ ಯುಗದ ಆದಿಯೇ ಯುಗಾದಿ ಯುಗಾದಿ ಈ ಹೆಸರಿನಲ್ಲಿಯೇ ಸೂಜಿಗಲ್ಲಿನಂತೆ ತನ್ನತ್ತ ಸೆಳೆದುಕೊಳ್ಳುವ ಸೆಳೆತವಿದೆ ಬದುಕಿನುದ್ದಕ್ಕೂ ಪಟ್ಟ ಕಷ್ಟಗಳನ್ನೆಲ್ಲ ಮರೆಸುವ ಸಂಭ್ರಮವಿದೆ ಯುಗಾದಿ ಅಂದರೆ ಬರೀ ಅದೊಂದು ಹಬ್ಬವಲ್ಲ ಜೀವನ ಪಾಠ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹೊಸ ವರ್ಷದ ಆರಂಭ ಚೈತ್ರ ಮಾಸದ ಮೊದಲ ದಿನ ಪ್ರಕೃತಿಯಲ್ಲಿ ಉಂಟಾಗುವ ಹೊಸ ಚೈತನ್ಯದ ಉತ್ಸಾಹದ ಲವಲವಿಕೆಯ ಸಮೃದ್ಧಿಯನ್ನು ಸಂಕೇತಿಸುವ ಹೊಸ ಪರ್ವ ಜೊತೆಗೆ ಬದುಕಿಗೆ ನೀಡಲಾಗುವ ಸ್ಫೂರ್ತಿಯೂ ಹೌದು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಇದು ಆಚರಿಸಲ್ಪಡುತ್ತದೆ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಈ ಹಬ್ಬವನ್ನು ಯುಗಾದಿ ಎಂದು ಕರೆದರೆ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ಯಮಿ ಎಂದು ಕರೆಯುತ್ತಾರೆ ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವನ್ನು ಪಟ್ಟಿ ಮಾಡಬೇಕೆಂದರೆ ಸೂರ್ಯ ನಮಸ್ಕಾರ ಪಂಚಾಂಗದ ಪೂಜೆ ಎತ್ತುಗಳಿಗೆ ಅಲಂಕಾರ ಮಾಡುವುದು ಜೀವನದಲ್ಲಿ ಸಿಹಿ ಕಹಿಗಳೆರಡನ್ನೂ ಪಡೆಯುವುದು ಸಹಜ ಎಂದು ನೆನಪಿಸಲು ಬೇವು ಬೆಲ್ಲಗಳ ಮಿಶ್ರಣವನ್ನು ತಿನ್ನಲಾಗುತ್ತದೆ ಎಳೆಯ ಹಸಿರು ಮಾವಿನೆಲೆ ಮಧ್ಯೆ ಬೇವಿನ ಎಲೆ ಹೂಗಳ ಗೊಂಚಲನ್ನು ಮನೆಯ ತಲಬಾಗಿಲಿಗೆ ಮತ್ತು ದೇವರ ಮನೆಯ ಬಾಗಿಲಿಗೆ ತಳಿರು ತೋರಣವಾಗಿ ಕಟ್ಟುವರು ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳು ನಮ್ಮನ್ನು ಸ್ವಾಗತ ಮಾಡುವವು ಮನೆ ಮಂದಿಯೆಲ್ಲ ಎಣ್ಣೆ ಸೀಗೆಕಾಯಿಯಿಂದ ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ತೊಟ್ಟು ದೇವರ ದರ್ಶನ ಮಾಡಿ ಪುನೀತರಾಗುವರು ಆ ವರ್ಷದಲ್ಲಿ ಮಳೆ ಬೆಳೆ ಹೇಗಿದೆ ರಾಶಿಫಲ ಮದುವೆ ಉಪನಯನಗಳಿಗೆ ಒಳ್ಳೆಯ ಮುಹೂರ್ತಗಳ ಲೆಕ್ಕಾಚಾರ ಕೂಡ ಮಾಡಲಾಗುವುದು ಯುಗಾದಿ ಸಂದರ್ಭದಲ್ಲಿ ಮನೆ ಮನೆಯಲ್ಲಿಯೂ ಹೋಳಿಗೆ ಒಬ್ಬಟ್ಟಿನ ಸಿಹಿ ಅಡುಗೆ ತಯಾರಿ ವಿಶೇಷವೆನಿಸಿದೆ ಯುಗಾದಿಯ ದಿನ ಸುಖದ ಸಂಕೇತವಾದ ಬೆಲ್ಲವನ್ನು ಮತ್ತು ಕಷ್ಟದ ಸೂಚಕವಾದ ಬೇವನ್ನು ಸಮನಾಗಿ ಸ್ವೀಕರಿಸುವ ಸಂಪ್ರದಾಯ ಉಂಟು ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಎಲ್ಲವನ್ನೂ ಸಮಾನ ದೃಷ್ಟಿಯಿಂದ ಸ್ವೀಕರಿಸಿ ಜೀವನ ನಡೆಸಬೇಕು ಎನ್ನುವುದೇ ಬೇವು ಬೆಲ್ಲಗಳ ಸಮಾಗಮ ಯುಗಾದಿಯ ಸಡಗರ ಸಂಭ್ರಮವನ್ನು ನಮ್ಮ ನಾಡಿನ ಕವಿಗಳು ತಮ್ಮ ಕವಿತೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಸೆರೆ ಹಿಡಿದಿರುವುದನ್ನು ನಾವು ಕಾಣುತ್ತೇವೆ ದ ರಾ ಬೇಂದ್ರೆಯವರ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎಂದು ಕವಿತೆ ಬರೆದು ಹಬ್ಬಕ್ಕೆ ಸಂಭ್ರಮ ಕಳೆ ತುಂಬಿದ್ದಾರೆ ಅದರಂತೆ ರಸಋಷಿ ಕುವೆಂಪು ಅವರು ಯುಗಾದಿಯ ಕುರಿತು ನವ ಸಂವತ್ಸರ ಸುರನದಿಯಲ್ಲಿ ಮಿಂದು ಸುರಲೋಕದ ಸಂಪದವನ್ನು ತಂದು ನಮ್ಮನ್ನು ಕರೆಯುತ್ತಿದೆ. ನವಜೀವನದ ಕರೆಯನಾಲಿಸೆ ಹೃದಯ ದ್ವಾರವನಗಲಕ್ಕೆ ತೆರೆ ಎಂದು ಮನುಕುಲವನ್ನು ಹಬ್ಬದ ಆಗಮನವನ್ನು ಹೇಗೆ ಸ್ವಾಗತಿಸಬೇಕು ಎಂದು ಸೂಚಿಸುತ್ತಾರೆ. ಬೇವು ಬೆಲ್ಲ ಮೆಲ್ಲುತ್ತಾ ನಮ್ಮೊಳಗಿನ ಒಳ್ಳೆಯ ಗುಣಗಳನ್ನು ಇತರರಿಗೆ ಹಂಚುತ್ತಾ ಹಳತನ್ನೆಲ್ಲ ಕಿತ್ತೆಸೆದು ಹೊಸತಿಗೆ ಹೃದಯದ ಬಾಗಿಲು ತೆರೆಯೋಣ ಎಂಬ ಸಂದೇಶ ಮೌಲಿಕವಾಗಿದೆ. ಕಳೆದ ವರ್ಷದಲ್ಲಿ ಆದ ಸೋಲು ಅವಮಾನ ನೋವುಗಳನ್ನೆಲ್ಲ ಮರೆತು ಆಗುವ ಒಳಿತಿಗಾಗಿ ಹೊಸ ವರ್ಷವನ್ನು ಕೂಗಿ ಕರೆದು ಹೊಸ ಜೀವನ ನಡೆಸಬೇಕು ಎಂಬುದಾಗಿ ಹೇಳುವ ಪರಿ ಅರ್ಥಪೂರ್ಣವೆನಿಸಿದೆ. ಕವಿ KS ನರಸಿಂಹಸ್ವಾಮಿ ಅವರು ಯುಗದ ಆದಿಗೆ ಹೀಗೆ ಬರೆಯುತ್ತಾರೆ: ನಾವೇ ಮಾವು ಬೇವು ಹೂವು ಹಸಿರು, ಆದರೆ ಬೇವು ಬೆಲ್ಲ ನಮ್ಮವು. ಹೊಸತು ತಳಿರು ತುಂಬಿ ತಳಿರು ತರುವ ಆಸೆಗಳು ನಮ್ಮವೇ. ಹೀಗೆ ಹೊಸ ವರ್ಷದ ಮೊದಲು ಆಚರಿಸುವ ಹಬ್ಬ ನಮ್ಮೆಲ್ಲರ ಪಾಲಿಗೆ ನೂತನವಾಗಿರಲಿ. ಬಂದಿರುವ ಸಂಭ್ರಮದ ಯುಗಾದಿ ಎಲ್ಲರಿಗೂ ನೀಡಲಿ ನೆಮ್ಮದಿ, ತೋರಲಿ ಬೆಳಕ ಹಾದಿ, ಸೃಜಿಸಲಿ ಸಂತಸದ ತಳಹದಿ, ಎರೆಯಲಿ ಎಲ್ಲ ಮನೆಮನಗಳಿಗೆ ಸುಖ ಸಮೃದ್ಧಿ ಎಂದು ಅನಂತ ಚೇತನದಲ್ಲಿ ಬೇಡಿಕೊಳ್ಳೋಣ. ಅಲ್ಲ ಕಲ್ಲವ್ವ, ಎಲ್ಲಾ ನಿನ್ನ ಭಾಷಣ ಕೇಳಿದಿ, ಹಾಡು ಕೇಳಿದಿ, ಇನ್ನು ಹಬ್ಬಕ್ಕೆ ಏನು ಮಾಡ್ತಿ ಅನ್ನೋದು ಹೇಳಲಿಲ್ಲಲ್ಲ ನೀನು. ಅದ ನನಗೂ ಈಗ ಯಾಕೋ ಗೊಂದಲ ಆಗ್ಬಿಟ್ಟೈತೆ ನೋಡ್ಬೇ, ಏನು ತಿಳಿಯವಲ್ತು. ಏ ಹೇಳಿದ್ನಲ್ಲಿ ಬೇ, ಇದು ಆಡು ಸಾಕುವುದು, ತೋಟ ನೋಡ್ಕೊಳ್ಳೋದು, ಕಾಯಿಪಲ್ಯ ಬೆಳೆಯೋದು, ಎಲ್ಲ ಆಗೋದ್ರೊಳಗ ಮನ್ಯಾಗಿಂದು ಒಂದೀಟ್ ಅಡಿಗೆ ಬಗ್ಗೆ ದ್ಯಾಸ ಕಡಿಮೆ ಆಗತೈತಿ ನನಗೆ. ಹಂಗೆ ಮಾಡ್ಬೇಡ, ಯುಗಾದಿ ಅಂದ್ರೆ ವರ್ಷದ ದೊಡ್ಡ ಹಬ್ಬ. ನೀ ಏನ್ ಮಾಡ, ಹೋಳಿಗೆ ಅಂತೂ ಮಾಡುದೇನ? ಎರಡು ವರ್ಷ ಆತು ನೀ ಹೋಳಿಗೆ ಮಾಡ್ಮಾಡ್ ನನ್ನ ಕೊಡಾಕತ್ತಿದಿ, ಈ ವರ್ಷ ನೀ ಕೊಡು. ಯವ್ವ ನಿನ್ನಟ್ಟು ಚಲೋ ಆಗೋದಿಲ್ಲ ಬಿಡ್ಬೇ ನನಗೆ. ಇರ್ಲಿ ಬಿಡು, ನೀನು ಎಷ್ಟು ಚಂದ ಮೆತ್ತೋಗ ರೇಷ್ಮದಂಗಾಗಿರ್ತಾವು, ಮೊನ್ನೆ ಸಲ ಯಾಕೋ ಭಾಳ ಹರಿದಿವೇ ನಾನು ಅದಕ್ಕೆ ಕೊಟ್ಟು ಕಸಲಿಲ್ಲ ನಾನು. ಇರ್ಲಿ ಬಿಡು, ನೀ ಹೆಂಗ್ ಮಾಡಿದ್ರು ಪಿರಿತಿರ್ತೈತೆ ಅದ್ರಾಗ. ಅಯ್ಯ ನೀ ಪೀರಿ ಅಂತಿದಿ, ನನ್ನ ಹಿರಿಯ ಇದ್ದಾನಲ್ಲ, ಏ ಅಲ್ಲಿ ಮಲ್ಲಕ್ಕ ಎಂತ ಚಲೋ ಚಲೋ ಮಾಡಿಕೊಟ್ಟಿರ್ತಾರ, ನೀ ಹರ್ಕ ಪರ್ಕ ಕಸ್ಬೇಡ, ಹಾಕಿಲ್ಲ ಅಂತ ಬೈತವ. ಯವ್ವ ನೋಡ ಮಲ್ಲಕ್ಕ, ಈ ಸತಿ ನೀ ಹೆಂಗು ಮಾವಿನಕಾಯಿ ತಂದು ಕೊಟ್ಟಿಯ, ನಾ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಕೋಸಂಬರಿ ನಾ ಮಾಡ್ತೇನೆ, ನೀನ ಹೋಳಿಗೆ ಮಾಡಿ, ಹೋಳಿಗೆ ಮತ್ತೆ ಕಟ್ಟಿನ ಸಾರು ಗಣ ಚಲೋ ಮಾಡ್ತೀವಿ. ಕಟ್ಟಿನ ಸಾರು ಬಿಡು, ಹೌದು ಬಿಡು, ಅದ್ರ ಹೋಳಿಗೆನ ಒಂದಿಟ್ಟು ಹೆಂಗಾದ್ರೆ ತಿನ್ಬೇಕು ನೋಡೋಣ. ಮತ್ ನಿಮ್ಮ ಹಿರಿಯರಿಗೂ ಮತ್ತೆ ಹೇಳು, ಆಕೆಗೆ ಅಷ್ಟು ಚಲೋ ಮಾಡಕ್ ಬರೋದಿಲ್ಲ, ಹಳ್ಳಿಯಾಗಿನ ಹೆಣ್ಮಗಳು ಅಂತ ಹೇಳು ಮತ್ತೆ. ಮತ್ತ ಸುಂದ್ರವ್ಗ ನಿಂಗವ್ಗ ಇಲ್ಲೇ ಊಟ ಕರ್ದ್ ಬಿಡು ಅಂತ. ಹಂಗ ಮಾಡೋಣ ಬೇ, ಹಿಂಗ್ ಮಾಡೋಣ, ಎಲ್ಲಾರು ನೀ ಒಂದಿಟ್ಟು ಆಕೆ ಒಂದಿಟ್ಟು ನಾವೊಂದಿಟ್ಟು ಕಟ್ಕೊಂಡು ನಮ್ ತೋಟಕ್ಕೆ ಹೋಗ್ಬಿಡೋಣ ಬೇ, ಮಾವಿನ ಗಿಡದ ಕೆಳಗ್ ಕುಂತ ಚಂದಾಗಿ ಬಾಳಿ ಎಲ್ಲ ಊಟ ಮಾಡೋಣ ಅಂತ. ಏನ್ ಮಾಡೋಣ ಹಂಗಂದ್ರೆ, ಸುಂದ್ರವ್ಗ ಮತ್ತ ನಮ್ ನಿಂಗವ್ಗ ಹೇಳಿ ಕಳ್ಸಿಬಿಡೋಣ, ಹಂಗ ಮಾಡೋಣ ಅಂತ. ಅವಕ್ಕು ಏನ್ರ ಮಾಡ್ಕೊಂಬಾ ನೋಡ್ ಬಜಿ ಗಿಜಿ. ಅಯ್ಯೋ ಹೇಳುಣಂತ ಬಜಿ ಮಾಡಂತ ಹೇಳುಣ. ಆ ನಿಂಗವ್ಗಣ ಚಲೋ ಮಾಡ್ತಾಳ ಬಜಿ. ಹೌದು ಬಜಿನು ಚಲೋ ಮಾಡ್ತಾಳ ಬೇ, ಸಜ್ಜಿ ರೊಟ್ಟಿಗನ ತಳ್ಳಗ ಮಾಡ್ತಾಳ. ಮತ್ತ ಇಕ್ಕಿ ನಮ್ ಸುಂದ್ರವ್ರ ಏನ್ ಕಮ್ಮಿ ಅನ್ಕೊಂಡಿ? ಸುಂದ್ರವ್ವ ಚಟ್ನಿ ಎಷ್ಟು ತರದ್ ಮಾಡ್ತಾಳ ಬೇ, ಇಟಿಟಿಟಿಟಿಟ್ ಬರಣಿ ತುಂಬಿಟ್ಟಾಳ ಮನ್ಯಾಗ. ಸುಂದ್ರವ್ಗ ನಿಂಗವ್ಗ ತಗೊಂಬಾ ನೋಣ, ನಾನು ಮಾಡ್ಕೊಂಡ ಹೋಗಣ ಹೋಗೇ ಬಿಡೋಣ ಅಂತ. ನಡಿ ನಡಿ ನಡಿ, ಈಗ ಹೊತ್ತಾತು, ಹೋಗು ನಡಿಯವಯ್ಯವ್ವ ನಡಿ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಈಗ ಜನಪದ ಸಂಗೀತದಲ್ಲಿ ಕಲಘಟಗಿ ತಾಲೂಕಿನ ಮುತ್ತಗಿಯ ಸುಶೀಲ ಈರಪ್ಪ ಲಕ್ಕಮ್ಮನವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ಬಾಲಿ ತಮೈ ನೆರದ ಬಾಗಲಿಗೆ ನಿಂತಾಳ, ಬಾಳಿಯಲಿ ಅಂಗ ಮಾಕ ಬಾಳೆ ಸೋಬಾನ, ಬಾಳಿಯಲಿ ಅಂಗ ಮಾಕ ಬಾಳೆ ಸೋಬಾನ, ಬಾಳಿಯಲಿ ಅಂಗ ಮಾಕ ಬಾಳಿಯವ ನೋಡಿ ಹರ ಸಾದೆ ಸೋಬಾನ, ಮುತ್ತಿಗೆಯ ಸುಶೀಲ ಈರಪ್ಪ ಲಕ್ಕಪ್ಪನವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೊಡಬೇಕರೆ ನಡದ ಬಂದರ ಮನಿ ನೋಡರೆ ನಮ್ಮರ ಗಿಳಿ ಅಂತಾವರ ನೋಡರೆ ನಡದ ಬಂದರ ಮನಿ ನೋಡರೆ ನಮ್ಮರ ಗಿಳಿ ಅಂತಾವರ ನೋಡರೆ ತಾಟಪಟ್ಟಿ ಊರವರು ನಾವು ಹಣ್ಣು ಹಂಪಲ ಬೆಳೆಯವರು ನಾವು ಹಣ್ಣು ಹಂಪಲ ಬೆಳೆಯವರೇ ಹಣ್ಣು ಹಂಪಲ ಬೆಳೆಯವರು ನಾವು ಕಣ್ಣೇರಿಳಕ ಬರವರೇ ಹಣ್ಣು ಹಂಪಲ ಬೆಳೆಯವರು ನಾವು ಕಣ್ಣೇರಿಳಕ ಬರವರೇ ಐನಾರಾದರೂ ಕರಸವರು ನಾವು ಪಂಚಾಂಗ ತಗಸಿ ನೋಡವರು ನಾವು ಪಂಚಾಂಗ ತಗಸಿ ನೋಡವರೇ ಪಂಚಾಂಗ ತಗಸಿ ನೋಡವರು ನಾವು ನಮ ನಿಮ್ಮ ಬೆಡಗ ಕೂಡಿಸವರು ಪಂಚಾಂಗ ತಗಸಿ ನೋಡವರು ನಾವು ನಮ ನಿಮ್ಮ ಬೆಡಗ ಕೂಡಿಸವರು ಹಂಡೆ ಬಾಂಡೆ ಬಾಳೈತ್ರಿ ನಮ ಗಿಂಡಿಲಿ ಸಾಮ ನಮಸ್ತೈತ್ರಿ ನಮ ಗಿಂಡಿಲಿ ಸಾಮ ನಮಸ್ತೈತ್ರೇ ಗಿಂಡ ಹಿಂಡಿಲಿ ಸಾಮ ನಮಸ್ತೈತ್ರಿ ನಮ್ಮೋತ್ತಿನ ಪಡಸಲಿ ಮುಂದೈತ್ರಿ ಹಿಂಡಿಲಿ ಸಾಮ ನಮಸ್ತೈತ್ರಿ ನಮ್ಮ ಮೋತ್ತಿನ ಪಡಸಲಿ ಮುಂದೈತ್ರಿ ಮುಣ್ಣೂರು ಊರಿಗೆ ಜಮೀನೈತ್ರಿ ನಮ್ಮೂಡಲ್ಲೋರಂದ ಮುಂದೈತ್ರಿ ನಮ್ಮೂಡಲ್ಲೋರಂದ ಮುಂದೈತ್ರಿ ನಮ್ಮೂಡಲ್ಲೋರಂದ ಮುಂದೈತ್ರಿ ನಮ್ಮ ಡವಲತನಗ ಮನಿ ಒಂದ ಮುಂದೈತ್ರಿ ಮುಂದೈತ್ರಿ ನಮ್ಮ ಡವಲತನಗ ಮನಿ ಒಂದ ಮುಂದೈತ್ರಿ ಕೋಟಿ ವಿದ್ಯಲೋ ಕಲತನ ರೀಯವ ಮೇಟಿ ವಿದ್ಯಲೋ ಕಲತನ ರೀಯವ ಮೇಟಿ ವಿದ್ಯಲೋ ಕಲತನ ರೇ ಮೇಟಿ ವಿದ್ಯಲೋ ಕಲತನ ರೀ ನೀವು ಕಣ್ಣೇನಾದರ ಕೊಡಬೇಕರೆ ನಿದ್ದೆನ ಕಲತನ ರೀ ನೀವು ಕಣ್ಣೇನಾದರ ಕೊಡಬೇಕರೆ ದಂಡಿ ಬೇಕರಿ ಮುತ್ತಿಂದ ಮೇಲೆ ಮುಸುಕ ಬೇಕರಿ ಕಿರಿದುಂಡ ಮೇಲೆ ಮುಸುಕ ಬೇಕರಿ ಕಿರಿದುಂಡ ಜರದ ಮಡಿ ಬಂಧುವಿಂದು ನಾವು ಕರಾರ ಮಾಡತೇವಿ ನಿಮ್ಮುಂದ ಮಡಿ ಬಂಧುವಿಂದು ನಾವು ಕರಾರ ಮಾಡತೇವೆ ನಿಮ್ಮುಂದ ದಂಡು ದೊಳಾಮ್ರಿ ತರತೇವಿ ಮನಗಟಲೆ ಬೆಳಿ ಬಂಗಾರ ತರತೇವಿ ಹಿಡಿಗಟಲೆ ಬೆಳಿ ಬಂಗಾರ ತರತೇವಿ ಹಿಡಿಗಟಲೆ ಅಷ್ಟಿದ್ದ ಹೆಣ್ಣಿಗೆ ಬರಬೇಕರಿ ನೀವು ಅಲ್ಲಾರಿಂದ ಕಸರಿಬೇಕರೆ ಇದ್ದ ಹೆಣ್ಣಿಗೆ ಬರಬೇಕರೆ ನೀವು ಅಲ್ಲಾರಿಂದ ಕಸರಿಬೇಕರೆ ಬಡತಾನಂಬುದು ಸ್ಥಿರವಲ್ಲ ಇಷ್ಟ ಬೇಡ್ಯಾರಂಬುದು ಸ್ಥಿರವಲ್ಲ ಇಷ್ಟ ಬೇಡ್ಯಾರಂಬುದು ತಿಳದಿಲ್ಲ ಸಾಕ ಮಾಡರಿನ ಮ್ಯಾಲ ನಾವು ಬೀದ ಹೇಳತೇರಿ ನಿಮ್ಮ ಕಾಲ ಸಾಕ ಮಾಡರಿನ ಮ್ಯಾಲ ನಾವು ಬೀದ ಹೇಳತೇವೆ ನಿಮ್ಮ ಕಾಲ ನಾನೂರಾಳು ಗಂಡಸರು ಸನ ದೊಡ್ಡವರೆಲ್ಲ ಹೆಂಗಸರು ಸನ ದೊಡ್ಡವರೆಲ್ಲ ಹೆಂಗಸರ ನೀಬ್ಬನ ತರತೇವಿ ಕಡಕೀಲಿ ನೀವು ಮಗಳನ್ನ ಕೊಡಬೇಕು ಹರಸೀಲೆ ನಿಬ್ಬನ ತರತೇವಿ ಕಡಕೀಲೆ ನೀವು ಮಗಳನ್ನ ಕೊಡಬೇಕು ಹರಸೀಲೆ ಕೂಸಿನ ಬೇಡಕ ಬರತೇವರಿ ನೀವು ಕುಶಾಲದಿಂದ ಕೊಡಬೇಕರಿ ನೀವು ಕುಶಾಲದಿಂದ ಕೊಡಬೇಕರೆ ನಡೆದ ಬಂದರ ಮನಿ ನೋಡರಿ ನಮ್ಮರಗಿಳಿ ಅಂದಾವರ ನೋಡರೆ ನಡೆದ ಬಂದರ ಮನಿ ನೋಡರಿ ನಮ್ಮರಗಿಳಿ ಅಂದಾವರ ನೋಡರೆ ಮುತ್ತಿಗೆಯ ಸುಶೀಲಾ ಈರಪ್ಪ ಲಕ್ಕಮ್ಮನವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಇದುವರೆಗೆ ಕೇಳಿದ್ರಿ. ಈಗ ಕೊಣ್ಣೂರಿನ ನಿಂಗವ್ವ ನಿಂಗಪ್ಪ ಕೋಟಿ ಮತ್ತು ಸಂಘಟನೆಯಿಂದ ಸಂಪ್ರದಾಯದ ಪದ. ಹೋಮಂದ ಕುಟ್ಟಬೇಕ ಸೋಮಂದ ಬೀಸ್ಬೇಕ ಓಂ ಸೋಮ್ಯರಡು ತಿಳಿಯಬೇಕ ನಾರಿ ಹಾಕವ್ವ ಏರಿ ಓಂ ಸೋಮ್ಯರಡು ತಿಳಿಯಬೇಕ ನಾರಿ ಹಾಕವ್ವ ಏರಿ ಓಂ ಸೋಮ್ಯರಡು ತಿಳಿಯಬೇಕ ನಾರಿ ಹಾಕವ್ವ ಏರಿ ಓಂ ಸೋಮುನಿ ಎರಡ ಓಂ ಸೋಮುನಿ ಎರಡ ಅಕ್ಷರ ತಿಳದರ ಗುರುಮಾನಿ ಕೀಲ ದ್ವಾರದಿತ್ತ ನಾರಿ ಹಾಕವ್ವ ಏರಿ ಗುರುಮಾನಿ ಕೀಲ ನಾರಿ ಹಾಕವ್ವ ಏರಿ ಗುರುಮಾನಿ ಕೇಲ ದ್ವಾರದಿತ್ತ ನಾರಿ ಹಾಕವ್ವ ಏರಿ ಗುರುಕೀಲ ದ್ವಾರದಾರ ಗುರುಕೀಲ ದ್ವಾರದಾರ ದುರ್ಗುಣ ಅಳಿಯಬೇಕ ಮಾಯಾದ ಪ್ರಪಂಚ ಮರೆಯಬೇಕ ನಾರಿ ಹಾಕವ್ವ ಏರಿ ಮಾಯಾದ ಪ್ರಪಂಚ ಮರೆಯಬೇಕ ನಾರಿ ಹಾಕವ್ವ ಏರಿ ಮಾಯಾದ ಪ್ರಪಂಚ ಮರೆಯಬೇಕ ನಾರಿ ಹಾಕವ್ವ ಏರಿ ಪ್ರಪಂಚ ಎಂಬುದು ಕೊರಳ ಪ್ರಪಂಚ ಎಂಬುದು ಕೊರಳ ನಾರಿ ಹಾಕುವೇರಿ ಧ್ಯಾನದ ಒಣ ಕಿಲಿ ಕುಟ್ಟಬೇಕ ನಾರಿ ಹಾಕುವೇರಿ ಧ್ಯಾನ